ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕಾಫಿ ಕುರಿತ ಮಾಲಿಕೆ ಕಾಫಿ ಕನ್ನಡಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆಯ ಕೆಕೆ ರೇಣುಕಾ ಅವರೊಡನೆ ಸಂವಾದ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಗ್ರಾಮದ ಕೆಕೆ ರೇಣುಕಾ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ ಶ್ರೋತೃಗಳೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ರೇಣುಕಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಎಕರೆ ಕಾಫಿ ತೋಟ ಇದೆ, ಯಾವ್ದನ್ನ ಬೆಳೀತದ್ರಿ, ಮತ್ತೆ ಕಾಳುಮೆಣಸು ಎಷ್ಟಿದೆ, ಹೇಗೆ ಕೆಲಸ ಮಾಡ್ತದ್ರಿ ಹೇಳಿ ಸರ್. ನಮ್ಗೆ ಒಟ್ಟು 20 ಎಕರೆ ಕಾಫಿ ತೋಟ ಇದೆ. ಆ ತೋಟ ಬಂದು ಹಾಸನ ಜಿಲ್ಲೆ ಮತ್ತೆ ಕೊಡಗು ಎರಡ್ ಕಡೆನೂ ಇದೆ. ಕೊಡ್ಲಿಪೇಟೆ ಜಿಲ್ಲಾ ಬಾರ್ಡರ್ ಆಗಿರೋದ್ರಿಂದ ಎರಡ್ ಕಡೆನೂ ಇದೆ. ಅದರಲ್ಲಿ ಒಂದು 9 ಎಕರೆ ಅರೇಬಿಕಾ ಇದೆ, 11 ಎಕರೆ ರೋಬಸ್ಟ ಮಾಡಿದೀನಿ. ರೋಬಸ್ಟ ಎಲ್ಲ 12-14 ವರ್ಷದ ಗಿಡ ಇದೆ. ಅರೇಬಿಕಾ 5B ಅಂತ ಹೇಳಿ No. 9 ಅಂತ, ಚಂದ್ರಗಿರಿ ಮತ್ತೆ ಕಟ್ಟುವಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ. ರೋಬಸ್ಟ ಬಂದು ಓಲ್ಡ್ ರೋಬಸ್ಟ, ಅದೇ ಕೊಡ್ಲಿಪೇಟೆ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಎರಡ್ ಕಡೆನೂ ಇದೆ ಸರ್. ತೋಟ ಎಲ್ಲ ಹಾಕಿ ಎಷ್ಟು ವರ್ಷ ಆಗಿರ್ಬೋದು ಸರ್? ರೋಬಸ್ಟ್ ಬಂದದೇ 12-14 ವರ್ಷ ಆಯ್ತು. ಎಲ್ಲ ಖುಷ್ಕಿ ಜಮೀನಲ್ಲಿ ಮಾಡಿರೋಂತದ್ದು. ಇನ್ನ ಅರೇಬಿಕಾ ನಮ್ ತಂದೆ ಕಾಲದಿಂದ ಇದ್ದಂತದ್ದು, ಅದು ಒಂದು 25 ವರ್ಷ ಆಗಿದೆ. ತುಂಬಾ ಹಳೇದಿತ್ತು, ಅದನ್ನ ರೀಪ್ಲಾಂಟ್ ಮಾಡಿ ಈಗ 5B ಮತ್ತೆ ಚಂದ್ರಗಿರಿ ಎಲ್ಲ ಮಾಡ್ತಾ ಇದ್ದೇನೆ. ತಂದೆ ಕಾಲದನು ಕಾಫಿ ತೋಟ ಇದೆಯಾ? ಹೌದ್ ಸರ್, ಕೆರೋಡಿ ಹತ್ರ ಹಾಸನ ಜಿಲ್ಲೆಯಲ್ಲಿ ಇರೋದು ತಂದೆ ಕಾಲದ ಸರ್ ಕಾಫಿ ತೋಟ. ಅರೇಬಿಕಾ? ಅರೇಬಿಕಾ. ಯಾವ್ದು ತಳಿ? ತಳಿ ಮೊದಲು 795 ಇತ್ತು ಸರ್, ಅದನ್ನು ತೆಗೆದಾಕಿ ನಾನೀಗ 5B ಮತ್ತೆ No. 9 ಸ್ವಲ್ಪ ಚಂದ್ರಗಿರಿ ಮಾಡಿದೀನಿ. ಹಾಗೆ ಕಟುವ ಏನು ಇದೆ ಮತ್ತೆ ಮೊದಲು ಕಾವೇರಿ ಅಂತ ಹಾಕಿದ್ದೆ, ಅದು ಬೋರ್ ಗಲಾಟಿ ಜಾಸ್ತಿ ಆಗಿ ಅದನ್ನ ಕಿತ್ತಾಕಿ ಅಲ್ಲಿ ಚಂದ್ರಗಿರಿ ಪ್ಲಾಂಟ್ ಮಾಡಿದೀನಿ. ಅಷ್ಟೊಂದು ಬೋರರ್ ಬಂತ ಕಾವೇರಿಗೆ? ಬರುತ್ತೆ ಸರ್, ತುಂಬಾ ಬರೋರ್ ಬರುತ್ತೆ ಕಾವೇರಿಗೆ. ಲೀಫ್ ಅಷ್ಟು ತುಂಬಾ ಬರುತ್ತೆ. ಚಂದ್ರಗಿರಿ ಮತ್ತೆ ಕಟುವಾಯಿ ಕಂಪೇರ್ ಮಾಡಿದ್ರೆ ತುಂಬಾನೇ ಲೀಫ್ ಅಷ್ಟು ಮತ್ತೆ ಬೋರರ್ ಬರುತ್ತೆ. ಎಷ್ಟು ಹಾಕಿದ್ರಿ ಕಾವೇರಿ ಸರ್? ಕಾವೇರಿ ನಾವ್ 2 ಎಕರೆನಲ್ಲಿ ಹಾಕಿದ್ದೆ. ಈಗ ಸ್ವಲ್ಪ ಉಳಿಸ್ಕೊಂಡಿಲ್ವಾ? ಇಲ್ಲ, ಕಾವೇರಿ ಸ್ವಲ್ಪ ಉಳಿಸ್ಕೊಂಡಿಲ್ಲ ಸರ್. ಚಂದ್ರಗಿರಿ ಮತ್ತೆ ಕಟುವಾಯಿ ಇದೆ, 5B ಅಂತ ಇದೆ, No. 9 ಅಂತ ಇದೆ. ಚಂದ್ರಗಿರಿ ಹಾಕಿ ಎಷ್ಟು ವರ್ಷ ಆಯ್ತು? ಚಂದ್ರಗಿರಿ 8 ವರ್ಷ ಆಯ್ತು ಸರ್. ಎಲ್ಲಿಂದ ಬೀಜ ತಗೊಂಡ್ರಿ? ಬೀಜ ಕಾಫಿ ಬೋರ್ಡ್ ಇಂದ ತಗೊಬಂದಿದ್ವಿ ಸರ್. ಎಷ್ಟೋ ಕಾಫಿ ಬೋರ್ಡ್ ಇಂದ ತಗೊಬಂದಿದ್ವಿ. ಆಗ ಕೆಲವೇ ಕೆಲವು ಜನ ಬೆಳೀತಾ ಇದ್ರೆ, ಈಗ ಸಾಕಷ್ಟು ಜನ ಬೆಳೀತಿದಾರಲ್ವಾ? ಹೌದು, ಈಗ ಎಲ್ಲರೂ ಒಲವು ಕೂಡ ಚಂದ್ರಗಿರಿ ಕಡೆನೆ ಇದೆ, ಒಳ್ಳೆ ಇಳುವರಿ ಬರುತ್ತೆ. ಮತ್ತೆ ನನ್ನ ಅನುಭವದಲ್ಲಿ ಸ್ವಲ್ಪ ಬೋರ್ ಗಲಾಟೆ ಇದು ಕಡಿಮೆ ಆಗಿದೆ ಅನ್ಸುತ್ತೆ. ಸ್ವಲ್ಪ ಗೊಬ್ಬರ ಬೇಕು ಅನ್ಸುತ್ತೆ ಬೇರೆ ಅರೇಬಿಕ್ ವೆರೈಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗೊಬ್ಬರ ಹೆಚ್ಚಿನ ಅಂಶ ಬೇಕು ಅಂತ ಅನ್ಸುತ್ತೆ. ಇಳುವರಿ ಚೆನ್ನಾಗಿ ಕೊಡಬೇಕಾದ್ರೆ ಸಹಜವಾಗಿ ಅದಕ್ಕೆ ಪೋಷಣೆ ಮತ್ತೆ ಸತ್ವಾಂಶ ಹೆಚ್ಚು ಬೇಕಾಗುತ್ತೆ. ಖಂಡಿತ. ಹೇಳಿ, ಚಂದ್ರಗಿರಿಯ ಒಂದು ವಿಶೇಷ ಗುಣಗಳು ನೀವು ಕಂಡಂತೆ. ಚಂದ್ರಗಿರಿ ಕಾಯಿ ಬಂಚಸ್ ಎಲ್ಲ ಹತ್ರ ಹತ್ರ ಇರುತ್ತೆ, ಮತ್ತೆ ಲೀಫ್ ಅಷ್ಟು ತುಂಬಾ ಕಡಿಮೆನೆ, ಮತ್ತೆ ಬೋರ್ನರ್ ಕಡಿಮೆ ಇದೆ. ಆವರೇಜ್ ಇಳುವರಿ ಬರುತ್ತೆ ಅಂತ ಬೇರೆ ಅರೇಬಿಕ ತಳಿಗೆ ಹೋಲಿಕೆ ಮಾಡಿದ್ರೆ ಇಳುವರಿ ಚೆನ್ನಾಗಿದೆ ಅಂತ ಭಾವನೆ ನನಗೆ. ಈಗ ಚಂದ್ರಗಿರಿನ ಎಷ್ಟು ಪ್ರದೇಶದಲ್ಲಿ ಹಾಕೊಂಡಿದ್ರಿ? ಚಂದ್ರಗಿರಿ ಸರ್ ಒಂದ್ ಎಕರೆನಲ್ಲಿದೆ. ಅದು ಕುಯ್ಯುವಾಗ ಸಪರೇಟ್ ಏನ್ ಕುಯ್ಯಲ್ಲ, 5B, 9 ಎಲ್ಲ ಜೊತೆ ಹಣ್ಣಾಗತ್ತಲ್ವಾ, ಸಪರೇಟ್ ಅಂತ ಏನು ಡಿವೈಡ್ ಮಾಡಿ ಹಣ್ಣನ್ನ ಬಿಡಿಸಲ್ಲ. 5B, 9 ಮತ್ತೆ ಕಟುವಾ ಇದಕ್ಕೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ಚಂದ್ರಗಿರಿ ತುಂಬಾ ಇಳುವರಿ ಇದೆ ಸರ್. 5x5 ಹಾಕಿದೀನಿ, ಬೇರೆ ಎಲ್ಲ 6x6 ಅಲ್ಲಿ ಇದೆ. ಹೌದ್ರ? ಮತ್ತೆ ನೆರಳಿನ ವಿಚಾರ ಹೇಗಿದೆ? ನೆರಳು ಸಿಲ್ವರ್ ಅಕ್ಕಿ ಅವಳಿಗೆ ಇದೆ. ಅವಳಿಗೆ ಈಗ ಸ್ವಲ್ಪ ಕಾಯಿಲೆ ಅನ್ಸುತ್ತೆ, ಅವಳಿಗೆ ಮರಗಳು ಒಣಗ ಹೋಗ್ತಾ ಇದೆ. ಅಂತ ನೆರಳಾಗಿ ಪಾನ್ವಾಳು ಕೂಡ ಇಟ್ಟಿದೀನಿ ಮಧ್ಯ ಮಧ್ಯೆ. ಹೌದ್ರ? ಪಾನ್ವಾಳು ಬೇಕಾಗತ್ತೆ ಅಂತ. ಸ್ವಲ್ಪ ಹೆಚ್ಚಿಗೆ ನೆರಳಿದ್ರೆ ಅಥವಾ ಕಡಿಮೆ ನೆರಳಿದ್ರೆ ಹೇಗೆ ಚಂದ್ರಗಿರಿ ಪ್ರತಿಕ್ರಿಯಿಸುತ್ತೆ? ನಾನ್ ಮೇಂಟೈನ್ ಮಾಡಿರೋ ಲೆಕ್ಕಾಚಾರದಲ್ಲಿ 50% ಬೇಕು ಅನ್ಸುತ್ತೆ ನೆರಳು. ಹಾಗೆ ಒಂದ್ ಎಕರೆ ಚಂದ್ರಗಿರಿ ಹಾಕೊಂಡಿದ್ರಿ, 5B, 9 ಕಟುವಾಯಿ ಇವೆಲ್ಲ ಎಷ್ಟೆಷ್ಟಿದೆ ಸರ್? 5B ಒಂದು 2 ಎಕರೆಲ್ಲಿದೆ, ಮತ್ತೆ ಕಟುವಾಯಿ ಒಂದು 4 ಎಕರೆನಲ್ಲಿದೆ, 9 ಸ್ವಲ್ಪ ಇದೆ. 9 ತುಂಬಾ ಹಳೆ ತಳಿ, ಅದು ಇಂಟ್ರೊಡ್ಯೂಸ್ ಆದಾಗ ನಮ್ಮ ಸ್ನೇಹಿತರೊಬ್ಬರು ಕಾಫಿ ಬೋರ್ಡ್ ಅಲ್ಲಿ ಇದ್ರು, ಮಡ್ಸಾಗರಿಂದ ಸೀಡ್ಸ್ ಕೊಟ್ಟಿದ್ರು ಮೇಬಿ 1983 ಅದಿದೆ. ಅದನ್ನ ಈಗ ರಿಮೂವ್ ಮಾಡ್ಬೇಕು ಅಂತ ಇದೀನಿ. ಸ್ವಲ್ಪ ಬೋರ್ ಇದು ಬಂದಿದೆ, ತುಂಬಾ ಹಳೆ ಗಿಡ ಆಯ್ತು. ಎಷ್ಟು ವರ್ಷದ್ದು? 9 ಸರ್, 1983 ಇದು ಸರ್. ಅದು ಹೌದಾ? ನಮ್ಗೆ ಕಾಫಿ ಬೋರ್ಡ್ ಸ್ನೇಹಿತರು ಇದ್ರು, ಕಾಳಪ್ಪ ಅಂತ ಹೇಳಿ ಸುಂಟಿಕೊಪ್ಪದವರು, ಅವರು ಆಗ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಿ ಸೀಡ್ಸ್ ಕೊಟ್ಟಿದ್ರು ನಮ್ಗೆ. ಅದನ್ನ ನಾನು ಅಲ್ಲಿ ತಂದು ಹಾಕೊಂಡಿದ್ದೆ. ಒಂದೊಂದು ಒಂದೊಂದೇ ಕಾಂಡ ಕೊರಿಯೋ ಕೀಟಕ್ಕೆ ಬಲಿಯಾಗಿದೆಯಾ ಅಥವಾ? ಬಲಿ ಆಗ್ತಾ ಇದೆ ಸರ್. ಅದ್ ಹೇಗೆ ಅಂದ್ರೆ, ನಮ್ಗೆ 2003 ಮಳೆ ತುಂಬಾ ಕಡಿಮೆ ಆಯ್ತು ನಮ್ ಪ್ರದೇಶದಲ್ಲಿ, 42-43 ಇಂಚ ಆಯ್ತು ಟೋಟಲ್ ಇಯರ್. ಬೋರರ್ ಹಾವಳಿ ತುತ್ತಾಗಿದ್ದೆ ಆವಾಗ ಅನ್ಸುತ್ತೆ ನನ್ಗೆ ಕಾಫಿ ತೋಟಗಳು. ನಮ್ಮ ಏರಿಯಾಕ್ಕೆ ನನ್ಗ ಅನಿಸ್ತಂಗೆ ಕೊಡ್ಲಿಪೇಟೆ ಹೋಬಳಿಗೆ ಕಡಿಮೆ ಅಂದ್ರೆ ಒಂದು 65 ಸೂಟೇಬಲ್ ಮಳೆ ವರ್ಷದಲ್ಲಿ ಅಂತ ಅನ್ಸುತ್ತೆ. ಅತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ ಅಂತ ಅನ್ಸುತ್ತೆ. 9 ತೆಗಿಬೇಕಂತ ಅನ್ಕೊಂಡಿದ್ರಿ, ಚಂದ್ರಗಿರಿನ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೋಬೇಕಂತ ಅನ್ಕೊಂಡಿದ್ರ ಅಥವಾ ಕಟುವಾಯಿನ ಹಾಕ್ಬೇಕು? ಇಲ್ಲ ಸರ್, ಚಂದ್ರಗಿರಿನ ಮಾಡ್ಕೋಬೇಕು ಅಂತ ಇದೀನಿ. ಬಟ್ 9ಗೆ ಲೀಫ್ ಸ್ವಲ್ಪ ಕಡಿಮೆ ಬರುತ್ತೆ, ಎಲೆ ಚುಕ್ಕು ರೋಗ ಕಡಿಮೆನೆ. 5B ಪರವಾಗಿಲ್ಲ ಸರ್, ಅದು 6th ವೆರೈಟೀಸ್ ಬರುತ್ತೆ. ಅರೇಬಿಕರು 6 ಅಂತ ಒಂದ್ ಬರುತ್ತೆ, ಅದು ಸೇಮ್ ಗ್ರೂಪ್ ಅನ್ಸುತ್ತೆ. ಸ್ವಲ್ಪ 7-9 ಕಿಂತ ಬೆಟರ್ ಯಾವ್ರೇಜ್ ಕ್ರಾಪ್ ಬರುತ್ತೆ. 7-9 ಆದ್ರೆ 1 ಬಂದ್ರೆ ಮತ್ತೆ 2 ಕಾಯ್ಬೇಕು, ಸುಕ್ಕು ರೋಗ ಜಾಸ್ತಿ. 5B ಸ್ವಲ್ಪ ಬೆಟರ್. ಇಳುವರಿನೂ ಪರವಾಗಿಲ್ವಾ? ಇಳುವರಿ ಪರವಾಗಿಲ್ಲ, ಆವರೇಜ್ ಬರುತ್ತೆ ಸರ್. ಹೌದ್ರ? ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ. ಹೌದು, ನಿಜ. ಕಟುವಾಯಿ? ಕಟುವಾಯಿ ತೊಂದ್ರೆ ಇಲ್ಲ ಸರ್, ಕಟುವಾಯಿನ ಚಂದ್ರಗಿರಿ ನಿಯರೆಸ್ಟ್, ಸೇಮ್ ಗ್ರೂಪ್ ಅನ್ಸುತ್ತೆ ಅದನ್ನು. ಅದನ್ನ ನಾನು ಸುಂಟಿಕೋಪದ ಹತ್ರ ನಮ್ಮ ಫ್ರೆಂಡ್ ತೋಟದಿಂದ ತಗೊಬಂದು ಹಾಕಿದ್ದು. ಕಟುವಾಯಿ ಗಿಡಗಳ ಲಕ್ಷಣ ಹೇಗಿರುತ್ತೆ ಮತ್ತೆ ವಿಶೇಷ ಅಂಶಗಳನ್ನು ಹೇಳಿ? ಕಟುವಾಯಿ ಸ್ವಲ್ಪ ಚಂದ್ರಗಿರಿ ಗ್ರೂಪಿಗೆ ಬರುತ್ತೆ ಅಂತ ನನ್ನ ಅನುಭವದಲ್ಲಿ. ಎಲೆಗಳು ಮತ್ತೆ ಕಾಯಿ ಕಟ್ಟು ರೀತಿ ಬಂಚಸ್, ಮತ್ತೆ ಎತ್ತರ, ರೆಕ್ಕೆಗಳು ಬರೋ ಅಂತದ್ದು. 5B, 9, 7-9, 5 ಇದು 6 ಇದಕ್ಕೆಲ್ಲಕ್ಕಿಂತ ಕಂಪೇರ್ ಮಾಡಿದ್ರೆ ಅದು 5x5 ಮೇಂಟೈನ್ ಮಾಡಬಹುದು. ಈಗ ನೀವು ಹಾಕಿರೋದು ಕಟುವಾಯಿ ಯಾವ ಅಂತರದಲ್ಲಿ? 5x5 ಅಂದ್ರೆ ದೀನೆ ತೋಟದಲ್ಲಿ ಏನಂದ್ರೆ 9x9 ಅಲ್ಲಿ ರೋಬಸ್ಟ ಮಾಡಿದೆ ಅಂತ ಹೇಳಿದ್ನಲ್ಲ ಸರ್, ಆ ಬಿಟ್ವೀನ್ ಅಲ್ಲಿ ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ಬರಲಿ ಅಂತ ಕೆಲವು ಕಡೆ ಕಟುವಾಯಿನ ಹಾಕಿದೀನಿ. ಆಗ 4.5 ಬರುತ್ತೆ. ಹೌದಾ? ದೀನೆ ತೋಟ ಅಲ್ವಾ, ರೋಬಸ್ಟ ಬರೋ ಸ್ವಲ್ಪ ಲೇಟ್ ಕ್ರಾಪ್ ಕೊಡುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಈ ಮಧ್ಯೆ ಇರ್ಲಿ, ಸುಮ್ನೆ ಹೇಗೋ ಕೆಲಸ ಮಾಡ್ತೀವಿ, ಸುಮ್ನೆ ಜಾಗ ಖಾಲಿ ಬಿಡೋದು ಯಾಕೆ ಅಂತ ಹೇಳಿ. ಜೊತೆಗೆ ಇದಕ್ಕೆ ಸ್ಪ್ರೇ ಎಲ್ಲ ಮಾಡುವಾಗ ರೋಬಸ್ಟಕ್ ಸ್ವಲ್ಪ ಅಡ್ವಾಂಟೇಜ್ ಅದು ಅಂತ ನನ್ನ ಅನುಭವ. ಅರೇಬಿಕಾ ಒಟ್ಟಾರೆ ಎಷ್ಟು ಎಕರೆಯಲ್ಲಿದೆ ಅನ್ನಂಗಾಯ್ತು ಸರ್? ಒಂದು 9 ಎಕರೆ ಸರ್, 9-10 ಎಕರೆ ಬರುತ್ತೆ. 10 ಎಕರೆ ರೋಬಸ್ಟಾ, ಅದು 10 ಎಕರೆ ಆಗುತ್ತಾ? ರೋಬಸ್ಟ್ 11 ಎಕರೆಯಲ್ಲಿ ಇದೆ. 11 ಎಕರೆ ತೋಟಗಳೆಲ್ಲ ಪೀಸ್ ಪೀಸ್ ಸರ್ ಅದೇ. ನಾನು ನಮ್ ತಂದೆ 7 ಎಕರೆ ಕೊಟ್ಟಿದ್ರು, ನಾವು ಡಿವೈಡ್ ಆಗ್ಬೇಕಾದ್ರೆ ಇನ್ ಉಳಿದಿದ್ದೆಲ್ಲ ನಾನು ಸ್ವಂತವಾಗಿ ಪರ್ಚೇಸ್ ಮಾಡಿದ್ದು. ನಮ್ ದೊಡ್ಡ ಕುಟುಂಬ 5 ಜನ ನಮ್ಮ ಅಣ್ಣ ತಮ್ಮಂದಿರು. ಈಗ ಎಷ್ಟೆಕರೆ ಆದಂಗಾಯ್ತು ಸರ್? 20 ಎಕರೆ ಮಾಡಿದ್ನಿ. ಎಲ್ಲ 4 ಎಕರೆ 3 ಎಕರೆ ಹೀಗೆ. ಅಂದ್ರೆ ಕೃಷಿಯಲ್ಲಿ ದುಡಿದ್ ಮಾಡಿದ್ರೆ ಅಥವಾ ಏನಾದ್ರು ವ್ಯಾಪಾರ ಬೇರೆ ಉದ್ಯೋಗ? ಇಲ್ಲ ಸರ್, ಕೃಷಿಯಲ್ಲಿ ದುಡಿದ್ ಮಾಡಿದ್ಮೇಲೆ ಸ್ವಲ್ಪ ಈಗ ವ್ಯಾಪಾರಕ್ಕೆ ಮಾಡ್ಕೊಟ್ಟಿದ್ದೀನಿ ಮಗನಿಗೊಬ್ಬನಿಗೆ. ಕೃಷಿ ನನಗೆ ತುಂಬಾ ಕೈ ಹಿಡಿದಿದೆ. ಭೂಮಿ ತಾಯಿ ನಮ್ಮ ಬೆವರಿಗೆ ತಕ್ಕ ಪ್ರತಿಫಲ ಕೊಡ್ತಾರಂತ ನನ್ನ ಒಂದು ಅನುಭವ. ನಮ್ಮ ಎಫರ್ಟ್ ಹೇಗಿದೆ ಅದ್ರ ಮೇಲೆ ಭಗವದ್ಗೀತೆ ತರಕ್ಕೆ ನೀ ಮಾಡ ಕರ್ಮ ನೀನ್ ಮಾಡು ಒಳ್ಳೇದು ಬಿಡು ನನ್ ಬಿಟ್ಟಿದ್ದು ಅಂತ ಹಾಗೆ ನಮ್ಮ ಕೆಲಸ ನಾವು ಮಾಡ್ಬೇಕು. ಮಧ್ಯ ಮಧ್ಯ ಎಲ್ಲ ಮೆಣಸಿದೆ, ಮೆಣಸಿಗೆ ಸ್ವಲ್ಪ ಶೀಘ್ರ ಸರೋಗ ರೋಗನೂ ಬರ್ತಾ ಇದೆ. ಬಟ್ ಏನು ಮಾಡಕ್ ಆಗ್ತಿಲ್ಲ, ಹೋದಾಗ ಹೋದಾಗ ಮತ್ತೆ ಪ್ಲಾಂಟ್ ಮಾಡ್ತಾನೆ ಇದ್ದೀನಿ, ಬಿಟ್ಟಿಲ್ಲ. ಹೌದು, 10 ಎಕರೆ ಅರೇಬಿಕಾ, 11 ಎಕರೆ ರೋಬಸ್ಟ, 21 ಎಕರೆ ತೋಟ ಅಂತ ಹೇಳ್ತಾ ಇದ್ರಿ. 7 ಎಕರೆ ಇದ್ದದ್ದು ಈಗ 21 ಎಕರೆ, ಅಂದ್ರೆ 3 ಪಟ್ಟು ಜಮೀನನ್ನ ಹೆಚ್ಚಿಗೆ ಮಾಡ್ಕೊಂಡ್ರಿ. ಖಾಲಿ ಜಮೀನನ್ನ ತೆಗೆದುಕೊಂಡು ನೀವು ತೋಟ ಮಾಡ್ಕೊಂಡ್ರ? ಹೌದ್ ಸರ್, ಖಾಲಿ ಜಮೀನ್ ಸರ್, ಎಲ್ಲ ಕೃಷಿ ದೀನೆಗಳು ಅಂತ ಹೇಳ್ತಾರಲ್ಲ, ಸರಿನೇ ಸರ್, ಅದನ್ನು ತಗೊಂಡು ತೋಟ ಮಾಡಿದ. 7 ಎಕರೆಯಲ್ಲಿ ತೋಟ ಇತ್ತ ಅಪ್ಪ ಕೊಡುವಾಗ? ಅಲ್ಲಿನೂ ಖಾಲಿ ಖಾಲಿ ಇತ್ತ. 7 ಎಕರೆನಲ್ಲಿ 5 ಎಕರೆ ತೋಟ ಇತ್ತು, 795 ಇತ್ತು. 5B ಚಿಕ್ಕ ಗಿಡ ಇದ್ದಿದ್ದು ಅವಾಗ, 3 ಇಯರ್ಸ್ ಆಗಿತ್ತು. ಅದೇ 83 ಪ್ಲಾಂಟ್ ಮಾಡಿದ್ದು, ಚಿಕ್ಕ ಗಿಡ ಇತ್ತು. ವಯಸ್ಸಾದಾಗ ಅದಾಗೆ 795 ನ ಒಂದೊಂದೇ ರಿಮೂವ್ ಮಾಡ್ತಾ ಬಂದು ಒಂದೊಂದ್ ಎಕರೆನೆ ಎಲ್ಲ ಈ ನಂಬರ್ ಸೀಡ್ಸ್ ನ ಚಂದ್ರಗಿರಿ ಮತ್ತೆ 5B ಎಲ್ಲ ನಾನು ಮಾಡ್ಕೊಂಡಿದ್ದು. ತಾವು ಏನ್ ಓದಿದ್ರಿ ರಣಕಣ್ಣ? ನಾನು PUC ಪಾಸ್ ಆಗಿದೆ. ಕೃಷಿಯಲ್ಲಿ ಚೆನ್ನಾಗಿ ಕಷ್ಟಪಟ್ರೆ ಬೆಳವಣಿಗೆ ಆದೇ ಆಗ್ತದಲ್ವಾ? ಖಂಡಿತ. ಈಗ 7 ವರ್ಷದಿಂದ ನಾನು ಹಾಸನ ಜಿಲ್ಲೆಯಲ್ಲಿ ವಾಸ ಇದ್ದಿದ್ದು, ಬೆಳಗ್ಗೆ 6 ಗಂಟೆಗೆ ಎದ್ದಿದ್ರು 9 ಗಂಟೆ ತನಕ ಒಂದ್ ಸ್ವಲ್ಪ ಕೆಲಸ ಮುಗಿಸಿ ಬತ್ತಿಂಡಿಗೆ ಬರ್ತಿದ್ವಿ ಮನೆ ಹತ್ರ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ಬಿಡ್ತಿ ತೋಟದ ಹತ್ರ ನಮ್ಮ ಮನೆ ಇದ್ದಿದ್ದು. ಇವಾಗ ಕೊಡ್ಲಿಪೇಟೆಗೆ ಬಂದ್ಮೇಲೆ 13ನೇ ಇಸ್ವಿಗೆ ಒಂಥರ ಬೆಳಗ್ಗೆ ಸಮಸ್ಯೆ ಆಗಿದೆ ಟೈಮ್ ಪಾಸ್ ಮಾಡ್ಲಿಕ್ಕೆ. 8:00 ತಿಂಡಿ ಕೊಡ್ಬೇಕು ನನಗೆ, 8:00 ತೋಟಕ್ಕೆ ಹೊರಟು ಹೋಗ್ಬಿಡ್ತೀನಿ. ಸಂಜೆ 5:30-6 ಗಂಟೆ ಆಗುತ್ತೆ. ಮನೇಲಿ ಯಾರ್ಯಾರು ಇದ್ರಿ? ಮಿಸ್ಸಸ್ ನಾನು, 2 ಗಂಡ್ಮಕ್ಳಿದ್ದಾರೆ, 2 ಸೊಸೆಯರಿದ್ದಾರೆ, 3 ಮೊಮ್ಮಕ್ಳಿದ್ದಾರೆ. 2 ಗಂಡ್ಮಕ್ಳು ವ್ಯಾಸಂಗ ಮುಗಿಸ್ಕೊಂಡು ಕೃಷಿಗಿಳಿದ್ರ? ಒಬ್ಬ MBA ಮಾಡ್ತಾ ಇದ್ದ ಸರ್. ನಾನು ಇಲ್ಲಿ ಪಂಚಾಯತಿನಲ್ಲಿ ಅಧ್ಯಕ್ಷ ಆಗಿದ್ದೆ, ಮತ್ತೆ VSSನಲ್ಲಿ ಅಧ್ಯಕ್ಷ ಆಗಿದ್ದೆ. ಅವಧಿ ಮುಗಿದ್ಮೇಲೆ ಏನಾದ್ರೂ ಜನಸಂಪರ್ಕ ಬೇಕಲ್ಲ ಅಂತ ಯೋಚನೆ ಮಾಡಿ ನಾನು ಒಂದು ಸಣ್ಣದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಅಷ್ಟರಲ್ಲಿ ಮಗ ಮೈಸೂರಲ್ಲಿ MBA ಮಾಡ್ತಾ ಇದ್ದವನು ಬಂದ ಇಲ್ಲಿ ಬಂದ ಅಂಗಡಿಗೆ, ಸರಿ ಮುಂದೆ ಹೋಗಲ್ಲ ಅಂತ ಅವನಿಗೆ ಒಂದು ಹಾರ್ಡ್ವೇರ್ ಮಾಡಿ ಬಿಟ್ಕೊಟ್ಟಿದೀನಿ. ಸರಿನೇ. ಎರಡನೇ ಮಗ ಕೂಡ ಡಿಗ್ರಿ ಆಯ್ತು ಹಾಸನಲ್ಲಿ, ಅವನು ನನ್ ಜೊತೆ ಸಹಾಯ ಮಾಡ್ತಾ ಇದ್ದಾನೆ ತೋಟಕ್ ಬಂದು. ಅವನು ಪಂಚಾಯತಿ ಮೆಂಬರ್ ಆಗಿದ್ದಾನೆ. ಕೃಷಿಯಲ್ಲೇ ದುಡಿದು ತೋಟ ಮಾಡಿದ್ರಿ, ಮತ್ತೆ ಕೃಷಿಯಿಂದಲೇ ಹಾರ್ಡ್ವೇರ್ ಅಂಗಡಿಯನ್ನು ಇಟ್ಕೊಂಡ್ರ? ಹೌದ್ ಸರ್, ಖಂಡಿತ. ಯಾಕಂದ್ರೆ ನಮ್ಗೆ ತುಂಬಾ ಕೈ ಹಿಡಿದಂತದ ಬೆಳೆ ಅಂದ್ರೆ ಕರಿಮೆಣಸು. ಮೆಣಸಿಲ್ಲ ಅಂದ್ರೆ ನಾವ್ ಈ ಮಟ್ಟಕ್ಕೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅಂದ್ರೆ ಗರಿಷ್ಠ ಎಷ್ಟು ಕಾಳು ಮೆಣಸು ಪಡ್ಕೊಂಡಿದ್ರಿ ಸರ್? ನಾನು ಒಂದು 8 ಟನ್ ವರೆಗೆ ಕಾಳು ಮೆಣಸು ಪಡ್ಕೊಂಡಿದೀನಿ ಸರ್. ಮೊದ್ಲೆಲ್ಲ ಕಾಂಟ್ರಾಕ್ಟ್ ಕೊಡ್ತಾ ಇದ್ದ, ಐಡಿಯಾಸ್ ಇರ್ಲಿಲ್ಲ. ಇವಾಗ ಎಷ್ಟು ಕಷ್ಟ ಆದ್ರೂ ಕೂಡ ನಾನೇ ಲೇಬರ್ ಇಟ್ಟು ನಾನೇ ಕುಯಿಸಿ, ಡ್ರೈಯಿಂಗ್ ಯಾಡ್ ಇದೆ, ಮಿಷಿನ್ ಇದೆ, ಎಲ್ಲ ನಾನೇ ರೆಡಿ ಮಾಡಿ ಮೆಣಸು ಈ ವರ್ಷದ್ದು ಮಾರಿಲ್ಲ ಸರ್. ಇದೆ ಈ ವರ್ಷ ಒಂದು 6 ಟನ್ ಆಗಿದೆ. ಇದೆ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. 3 ಇಯರ್ಸ್ ಇಡ್ಬೋದು ಸರ್. ಗರಿಷ್ಠ ಯಾವ ಬೆಲೆ ಸಿಕ್ಕಿದೆ ತಮಗೆ ಸರ್? 650 ರೂಪಾಯಿ ಸಿಕ್ಕಿತ್ತು ಸರ್, ಅದೇ ಗರಿಷ್ಠ ಬೆಲೆ ಸರ್. ಈ ವರ್ಷದ್ದು ನೋಡೋಣ ಅಂತ ಒಂದು 5 ಕ್ವಿಂಟಲ್ನ 400 ರೂಪಾಯಿ ಮಾರಿದ್ದೀನಿ. ನೋಡ್ಕೊಂಡು ನೋಡ್ಕೊಂಡು ಕಾಫಿನಲ್ಲಿ ಮಾತ್ರ ಮಾರ್ಕೆಟಿಂಗ್ ಸ್ಟಡಿ ಮಾಡಕ್ಕೆ ಆಗಲ್ಲ ಸರ್. ಪ್ರತಿ ಸಾರಿ ನವೆಂಬರ್ ತನಕ ವೇಟ್ ಮಾಡ್ತಾ ಇದ್ದೆ, ಕಡಿಮೆ ರೇಟಿಗೆ ಮಾರ್ತಾ ಇದ್ದೆ. ಈ ಸಾರಿ 60% ಕಾಫಿನ ಮಾರಿದೀನಿ, ಇವಾಗ ರೇಟ್ ಜಾಸ್ತಿ ಆಗಿದೆ. ನನಗೆ ಮಾರ್ಕೆಟಿಂಗ್ ತುಂಬಾನೇ ಪ್ರಾಬ್ಲಮ್ ಆಗ್ತದೆ, ಗೊತ್ತಾಗ್ತಾನೆ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಬದಲಾವಣೆ ಆಗ್ತದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ. ಕಾಫಿ 21 ಎಕರೆಯಲ್ಲಿ ಎಷ್ಟು ಚೀಲ ಸಿಗುತ್ತೆ? ಅರೇಬಿಕಾ ಅಂತ ಆವರೇಜ್ 8-10 ಬ್ಯಾಗ್ ಬೇಳೆನ ಮಾಡಬಹುದು. ರೋಬಸ್ಟ ಈ ವರ್ಷ 75 ಮೊಟ್ಟೆ ಬೇಳೆ ಮಾಡಿದೆ, ಒಂದು 150 ಮೊಟ್ಟೆ ಚಿರಿ ಮಾಡಿದೆ. ಬೇಳೆ ಜಾಯಿಂಟ್ ಫ್ಯಾಮಿಲಿ ಪಲ್ಪರ್ ಇದೆ, ಸರಿನೇ, ಅಲ್ಲಿ ಎಸ್ಲೋರ್ ಹತ್ರ ಪಲ್ಪರ್ ನಮ್ ತಂದೆ ಮಾಡಿದ್ದಿದೆ. ಅದನ್ನೇ ಬ್ರದರ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ, ಅದನ್ನೇ. ಏನ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಎಲ್ಲ ಶೇರ್ ಮಾಡ್ಕೊಂಡು. ಬೆಳೆ ಮಾಡೋದ್ರಿಂದ ಪ್ರಯೋಜನ ಅಲ್ವಾ? ತುಂಬಾ ಪ್ರಯೋಜನ ಸರ್. ರೋಬಸ್ಟ ಈ ಸಾರಿ ತುಂಬಾ ಲಾಸ್ ಆಯ್ತು, ಬೇರೆ ಕಡೆ ಮಾಡಿಸ್ಕೊ ಬಂದೆ, ರೇಟ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸರಿ ಮಾರ್ಕೆಟಿಂಗ್ ಆಗ್ಲಿಲ್ಲ. ಅದು ಒಂದ್ಸರಿ ಈಸಿ ಆಗುತ್ತೆ ಅಂತ ಮಾಡಿದ್ರೆ ಕೊನೆಗ್ ತೊಂದರೆ ಆಗ್ತಾ ಇದೆ, ರೇಟ್ ತುಂಬಾ ವೇರಿಯೇಷನ್ ಇದೆ. ವ್ಯತ್ಯಾಸ ಆಗುತ್ತೆ ಆಗುತ್ತೆ, ಆದ್ರೂ ಬೆಳೆ ಮಾಡೋದು ಉಪಯುಕ್ತವೇ ಅಲ್ವಾ? ಉಪಯುಕ್ತ, ಒಣಗಿಸ್ಲಿಕ್ಕೆಲ್ಲ ತುಂಬಾ ಸಮಸ್ಯೆ. ಒಣಗಿಸೋದೊಂದು, ಆಮೇಲೆ ಅದ್ರ ಸಿಪ್ಪೆ ತಗೊಂಡು ನೀವು ಗೊಬ್ಬರ ಮಾಡ್ಕೊಂತೀರಾ ಹೇಗೆ? ಏನ್ ನಾವು ಕೊಲ್ಪ್ ಮಾಡಿರ್ತೀವಿ ಅರೇಬಿಕಾ, ಅದನ್ನ ಗೊಬ್ಬರ ಮಾಡ್ಕೊಂತೀವಿ. ಈ ಕಡೆ ಕಾಳು ಮೆಣಸು, ಕಾಳು ಬಿಡಿಸುವ ಯಂತ್ರನು ಇದೆ. ಅದಕ್ಕೋಸ್ಕರ ಈಗ ಅವರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟರು ಕೂಡ ನಮ್ ಡ್ರೈಯಿಂಗ್ ಏರಿಯಾ ಒಣಗಿಸಂತದವರು, ಅದಕ್ಕೋಸ್ಕರ ಬೇಡ ಅಂತೇಳಿ ಈಗ ಒಂದು 7-8 ವರ್ಷದಿಂದ ನಾನೇ, ಎಷ್ಟೇ ಕಷ್ಟ ಆದ್ರೂ ಕೂಡ ಲೇಬರ್ಸ್ ಏನ್ ಪ್ರಾಬ್ಲಮ್ ಆಗಿಲ್ಲ, ನಮ್ಮಲ್ಲಿ ಲೇಬರ್ಸ್ ಇದ್ದಾರೆ, ಹೆಚ್ಚು ಕಡಿಮೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಡ್ರೈಯಿಂಗ್ ಯಾರ್ಡ್ ಅಂದ್ರೆ ಕಾಳು ಮೆಣಸಿಗೂ ಆಗುತ್ತೆ, ಕಾಫಿಗೂ ಆಗುತ್ತಲ್ವಾ? ಆಗುತ್ತೆ, ಹೌದು ಸರ್. ಸೀಸನ್ ಡಿಫ್ರೆನ್ಸ್ ಆಗಿರುತ್ತಲ್ಲ, ಅವಾಗ ಕಾಫಿ ಮುಗ್ದೋಗಿರುತ್ತೆ. ಸಿಮೆಂಟ್ ಕಣ ಅಲ್ವಾ? ಟೈಲ್ಸ್ ಮತ್ತೆ ಸಿಮೆಂಟ್ ಎರಡು ಇದೆ. ಅದಕ್ಕೇನಾದ್ರೂ ಕಾಫಿ ಮಂಡಳಿಯಿಂದ ಅನುದಾನ ಪಡ್ಕೊಂಡಿದ್ರ? ಇಲ್ಲ ಸರ್, ಅದು ಸ್ಪೇಸ್ ಆಫ್ ಬೋರ್ಡ್ ಅಲ್ಲಿ 2007 ಅಲ್ಲಿ ಸ್ವಲ್ಪ ತಗೊಂಡಿದ್ದೆ, ಸ್ವಲ್ಪ ಕಣಕ್ಕೆ, ಮತ್ತೆ ಏನು ತಗೊಳ್ಲಿಲ್ಲ. ಏನೆಲ್ಲ ನಾವು ಪರಿಶ್ರಮ ಪಡ್ತೀವಿ, ಕೆಲಸ ಮಾಡ್ತೀವಿ, ಅಷ್ಟು ಒಳ್ಳೇದಾಗ್ತದೆ. ಕಾಫಿ ಮತ್ತು ಕಾಳು ಮೆಣಸು ಇವೆರಡು ಚೆನ್ನಾಗಿರ್ಬೇಕಾದ್ರೆ ಏನೇನ್ ಕೆಲಸ ಮಾಡ್ತೀರಂತ ಹೇಳ್ಬೋದಾ? ಮೊದಲಿಗೆ ರೋಬಸ್ಟಾಕ್ಕೆ March 15 ಹೂ ನೀರು ಮಳೆನ ಮಾಡಿದ್ರೆ ಮಾತ್ರ 100% ಕಾಫಿ ಅಂತ ನನ್ನ ಅನುಭವದಲ್ಲಿ ಬಂದಿರೋಂಥದ್ದು. March 15 ಸ್ಪ್ರಿಂಕ್ಲರ್ ಮಾಡ್ಬೇಕು ಮಳೆ ಬಂದಿಲ್ಲ ಅಂದ್ರೆ. ಬೋರ್ ವ್ಯವಸ್ಥೆ ಇದೆ, ಎಲ್ಲ ಮಾಡ್ಕೊಂಡಿದೀನಿ. ಮತ್ತೆ ಮಳೆ ಇಲ್ಲ ಅಂದ್ರೆ ಅದ ಮಧ್ಯೆ ಬಿಟ್ವೀನ್ 15 ಒಂದು ಬ್ಯಾಕಿಂಗ್ ಅಂತ ಕೊಡ್ಬೇಕಾಗತ್ತೆ. ಅಲ್ಲಿಗೆ ಅದು 100-90% ಕಾಫಿ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಆಗತ್ತೆ. ಮೇನ್ ಅಲ್ಲಿ ಸರ್ ಮೊದಲು ಒಂದು ಗೊಬ್ಬರ ಕೊಡ್ತೀನಿ, ಆಮೇಲೆ ಜುಲೈ ಅಥವಾ ಆಗಸ್ಟ್ ಮಧ್ಯದಲ್ಲಿ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಯೂರಿಯಾ ಹಾಕಿ ಅಂತ ಹೇಳ್ತಾರೆ ಬೋರ್ಡ್ ಅವರು, ಬಟ್ ನಾನು ಸ್ವಲ್ಪ NPKನೇ ಯೂರಿಯಾ ಜಾಸ್ತಿ ಮಾಡಿ ಹಾಕ್ತೀನಿ. ಸೆಪ್ಟೆಂಬರ್ ನಲ್ಲಿ 3ನೇ ರೌಂಡ್ ಗೊಬ್ಬರ ಕೊಡ್ತೀನಿ. ಅರೇಬಿಕಾಕ್ಕೆ ಸ್ಪ್ರೇ ಬಂದಂಗೆ ಮೇನ್ ಅಲ್ಲಿ ಕಾಂಟ್ಯಾಕ್ಟ್ ಪ್ಲಸ್ ವೆಟ್, ಮಧ್ಯೆ ಜುಲೈ ಆರ್ ಆಗಸ್ಟ್ ಅಲ್ಲಿ 0.5% ಬೋರ್ಡೋ ಸ್ಪ್ರೇ ಮಾಡ್ತೀನಿ ಸೆಕೆಂಡ್ ಸ್ಪ್ರೇ. ಥರ್ಡ್ ಸ್ಪ್ರೇ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಅಲ್ಲಿ ಕಾಂಟ್ಯಾಕ್ಟ್ ಪ್ಲಸ್ ಲಿಂಡನ್ ಒಂದು 750 ml ಹಾಕಿ ಕಾಂಟ್ಯಾಕ್ಟ್ ಪ್ಲಸ್ ಗೆ ಮಿಕ್ಸ್ ಮಾಡಬಹುದು ಅಂತ ಹೇಳಿ ಅಭಿಪ್ರಾಯ ಇದೆ. ಕಾಂಟ್ಯಾಕ್ಟ್ ಪ್ಲಸ್ ಓನ್ಲಿ ಅದನ್ನ ಮಾಡ್ತೀನಿ. ಇನ್ನ ಪೆಪ್ಪರ್ ಗೆ ಬಂದಂಗೆ ಜೂನ್ ಜುಲೈ 15 ಒಳಗಡೆ 1% ಬೋರ್ಡ್, ಸೆಪ್ಟೆಂಬರ್ ನಲ್ಲಿ 1% ಬೋರ್ಡ್. ಈ ಮಧ್ಯದಲ್ಲಿ ಟ್ರೈಕೋಡರ್ಮ ಮತ್ತೆ ಬೇವಿನ ಹಿಂಡಿನ ಸಕಲೇಶ್ಪುರ ಸ್ಪೈಸಸ್ ಇದರಲ್ಲಿ ದೋಣಿಗಲ್ಲು ತಗೊಬಂದು ಒಂದು ಮೂಟೆ ಬೇವಿನ ಹಿಂಡಿಗೆ ಒಂದು ಲೀಟರ್ ಟ್ರೈಕೋಡರ್ಮ ಮಿಕ್ಸ್ ಮಾಡಿ 8 ಗುಡ್ಡೆ ಹಾಕಿ ಅದನ್ನ ಡೆವಲಪ್ ಮಾಡಿ ಕೊಡ್ತೀನಿ ಸರ್. ಅದು 1 kg ಈ ಮಟ್ಟದಲ್ಲಿ ಕೊಡ್ತೇನೆ. ನಾನು ಹೇಳಿದ್ ಸರ್, ನಮ್ಮ ಸ್ನೇಹಿತರ ರಾಜಶೇಖರ್ ಅಂತೇಳಿ ಹುಡುಗಿನಲ್ಲಿ, ಅವರ ಹತ್ರ ಎಲ್ಲ ಟೆಸ್ಟ್ ಮಾಡಿಸಿ 3 ಒಂದು 6.5 ಬಿಲೋ ಇದ್ರೆ ಅವ್ರೇನ್ ರೆಕಮೆಂಡ್ ಮಾಡ್ತಾರೆ ಅದ್ರ ಪ್ರಕಾರ ಸುಣ್ಣ 3 ವರ್ಷಕ್ಕೊಂದ್ಸಾರಿ ಸಾಮಾನ್ಯಕ್ಕೆ ಕೊಡ್ತೀನಿ. ಒಂದೇ ವರ್ಷ ಕೊಡಕ್ ಹೋಗಲ್ಲ, 20 ಎಕರೆಗೂ ಬೇರೆ ಬೇರೆ ಕಡೆ ಇದೆ ಅಲ್ವಾ, ಸೊ ಹಾಗೆ ಮಾಡ್ತೀನಿ. ಮತ್ತೆ ವಿಶೇಷವಾಗಿ ಅಂದ್ರೆ ಅರೇಬಿಕಾ ಕಾಫಿ ಗಿಡ 4 ವರ್ಷಕ್ಕೊಂದ್ಸರಿ ಅದ್ ಪಾಚಿ ಬಂದಿರುತ್ತೆ ಮತ್ತೆ ತೊಕ್ಟೆ ಇರುತ್ತೆ, ಅದನ್ನ ಸ್ವಲ್ಪ ರಫ್ ಆಗಿರೋಂತ ಇದ್ರಲ್ಲಿ ಕಾಂಡಕ್ಕೆ ಗ್ರೀನ್ ಗಾಯ ಮಾಡಬಾರ್ದು, ಆ ತೊಗಟೆನ ಹೆರ್ಸಿ ಮಾಡ್ತೀನಿ. ಆಗ ಬೋರರ್ ಕಂಟ್ರೋಲ್ ಬರುತ್ತೆ. 4 ಒನ್ಸ್ ಅದನ್ನ ಮಾಡ್ತೀನಿ. ಮತ್ತೆ ಹಳೆ ತೋಟದಲ್ಲಿ ಮೊದ್ಲು ಮಾಡಿದಾಗ ಚರಂಡಿ ಮಾಡಿರ್ತೀವಿ ನಾವು, ಆ ಚರಂಡಿನಲ್ಲಿ ಮಣ್ಣು ತರಗೆಲ್ಲ ಕೊಳತಿರುತ್ತೆ, ಅದನ್ನ ಒಂದು 5-7 ಒಂದ್ಸರಿ ತೆಗೆದು ಗಿಡಕ್ಕೆ ಮಧ್ಯದಲ್ಲಿ ಕಾಂಪೋಸ್ಟ್ ತರ ಆಗಿರುತ್ತೆ, ಅದನ್ನ ಕ್ಲೀನ್ ಮಾಡಿಸ್ತೇನೆ. ವರ್ಷನೂ ಮಾಡಿಸ್ತೀರಾ ಅಥವಾ ಹೇಗೆ? ಇಲ್ಲ, ಪ್ರತಿ ವರ್ಷ ಮಾಡ್ತಿಲ್ಲ ಸರ್, ಅದು 3-4 ಬೇಕು ಅದು ತುಂಬಬೇಕಾದ್ರೆ, ಫುಲ್ಫಿಲ್ ಆಗ್ಬೇಕಾದ್ರೆ. ಮತ್ತ ಅದರಿಂದ ಏನ್ ಅನ್ಸುತ್ತೆ ಅಂದ್ರೆ ನನಗೆ ಅಡ್ಡ ಬೇರುಗಳು ತುಂಡಾಗಿ ರೂಟ್ಸ್ ಆಳಕ್ಕೆ ಹೋಗಿ ಫಲವತ್ತತೆ ಹೀರ್ಕೊಳ್ಳಕ್ ಅನುಕೂಲ ಆಗುತ್ತಾ ಅಂತ ಒಂದು ನನ್ನ ಸ್ವಂತ ಅಭಿಪ್ರಾಯ. ಅದು ಅಡ್ಡ ಚಿಲ್ ಬೇರುಗಳು ಕಟ್ ಆದಾಗ ಆಲ್ಟರ್ನೇಟ್ ಇಲ್ಲ, ಒಳಗಡೆ ಹೋಗ್ಲೇಬೇಕಲ್ಲ ಬೇರು. ಹೌದು, ಅದಕ್ಕೋಸ್ಕರ ಅದನ್ನ ಮಾಡ್ತಾ ಇರ್ತೇನೆ. ಸುಣ್ಣನು ಹಾಕ್ತೀರಿ. ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ರಾಸಾಯನಿಕ ಗೊಬ್ಬರ ನಮ್ಗೆ ಒಂದು 94 ಬರೋ ತರಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಬೋರ್ಡ್ ಅವ್ರು ಹೇಳೋದಕ್ಕಿಂತ ಜಾಸ್ತಿನೇ ಆಗ್ಬೇಕಾಗುತ್ತೆ. ಬೋರ್ಡ್ ಅವ್ರು ಯಾಕಂದ್ರೆ ನಮ್ಗೆ NPKನ 32-34-32 ಪರ್ ಇಯರ್ ಅಂತ ಹೇಳ್ತಾರೆ, ಎಕರ್ಗೆ ಹೆಕ್ಟೇರ್ಗೆ ಜಾಸ್ತಿ ಹೇಳ್ತಾರೆ, ಬಟ್ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಈಗ ನೀವು ಏನೇನು ಗೊಬ್ಬರಗಳನ್ನ ಕೊಡ್ತೀರಿ ಹೇಳಿ ಸರ್? ಫಸ್ಟ್ ರೌಂಡ್ ಅಲ್ಲಿ ನಾನು ಈ ಸರಿ 10-26 ಒಂದ್ ಮೂಟೆ ಯೂರಿಯಾ ಮಿಕ್ಸ್ ಮಾಡಿ ಹಾಕಿದೆ. ಸೆಕೆಂಡ್ ರೌಂಡ್ ಅಲ್ಲಿ 1-1-1 DAP ಯೂರಿಯಾ MOP, ಥರ್ಡ್ ರೌಂಡ್ ಯೋಚನೆ ಮಾಡ್ತಾ ಇದೀನಿ ಸರ್, ಏನ್ ಕೊಡ್ಬಹುದು ಅಂತ. ಆಲ್ಮೋಸ್ಟ್ ರಾಕ್ ಯೂರಿಯಾ ಪೊಟ್ಯಾಶ್ ಹಾಕೋದ ಅಂತ ಅದ್ರ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಹೋದ ವರ್ಷ ಆಚೆ ವರ್ಷ ಹೇಗೆ ಕೊಟ್ಟಿದ್ರಿ? ಫೈನಲ್ ರೌಂಡ್ ರಾಕಿ ಹಾಕಿದ್ದೆ ಸರ್, 28% ಸಿಕ್ಕಿತ್ತು. ಈಗ 28% ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, 18% ಓನ್ಲಿ ಅಂತ. ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ಸರ್ ಸ್ವಲ್ಪ ಕಷ್ಟ ಸಿಕ್ಕೋದು, ಆದ್ರೂ ಕಷ್ಟದನ್ನ ಸ್ವಲ್ಪ ಕಂಪೋಸ್ಟ್ ಮಾಡಿ ತುಂಬಾನೇ ಕಷ್ಟದಲ್ಲಿ ಆಗುತ್ತೆ. ಎಲ್ಲ ಶುಂಠಿ ಬೆಳೆಗಾರರು ತುಂಬಾ ಹಣ ಕೊಟ್ಟು ತಗೊಂಡು ಹೋಗ್ತಾರೆ, ಅದು ಸಮಸ್ಯೆ ಆಗಿದೆ ಸಗಣಿ ಗೊಬ್ಬರದ. ಪಲ್ಪ್ ಮಾಡಿದ್ದು ಸಿಪ್ಪೆನ ಹೇಗೆ ಗೊಬ್ಬರ ಮಾಡ್ಕೊಂಡ್ರಿ? ಸಿಪ್ಪೆನ ಸ್ವಲ್ಪ ಸೊಪ್ಪೆಲ್ಲ ಕೊಚ್ಚಾಕಿ ಸ್ವಲ್ಪ ಮಾಡಿ ಸ್ವಲ್ಪ ಪೆಪ್ಪರ್ಗೆ ಅದ್ರ ಜೊತೆಗೆ ಹಾಕೋದು. ಕಾಫಿ ಗಿಡಕ್ಕೆ ಅಂತಾನೆ ಏನಿಲ್ಲ, ಹೆಚ್ಚಿನ ಮಟ್ಟದಲ್ಲಿ ಬರಲ್ಲ ಅದು. ಎಷ್ಟು ವರ್ಷಗಳಿಂದ ಸಗಣಿ ಗೊಬ್ಬರ ಹಾಕ್ತಾ ಇಲ್ಲ ತಾವು? ಸರ್ ಒಂದು 4-5 ಇಯರ್ಸ್ ಆಯ್ತು ಕಾಫಿ ಗಿಡಕ್ಕೆ ಹಾಕದೇನೆ. ಇತ್ತೀಚೆಗೆ ಮೊದ್ಲೆಲ್ಲ ಹಾಕ್ತಾ ಇದ್ರಿ? ಮೊದ್ಲೆಲ್ಲ ಹಾಕ್ತಿದ್ದೆ ಸರ್. ಮೊದ್ಲು ಕೊಟ್ಟು ಬರುತ್ತಲ್ಲ ತೆಂಗಿನ ನಾರು, ಅದು ಕಾಫಿ ಮತ್ತೆ ಕಾಡು ಮಣ್ಣು ಎಲ್ಲ ಕಾಂಪೋಸ್ಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೆ. ತೋಟದ ಹತ್ರನೇ ಇದ್ದೆ ಅಲ್ವಾ, ಅವಾಗ ಕಾಂಪೋಸ್ಟ್ ಮಾಡಿ ಅದಕ್ಕೆ ನೀರು ಬಿಟ್ಟು ಬೇಸಿಗೆನಲ್ಲಿ ಕೊಳಸಿ ಹಾಕ್ತಾ ಇದ್ದೆ. ಆಮೇಲೆ ತೋಟದಲ್ಲಿ ಸಾಕಷ್ಟು ಮರಗಿಡಗಳು ಇರೋದ್ರಿಂದ ಅದರ ಎಲೆಗಳು ಬೀಳ್ತವೆ, ಗೊಬ್ಬರ ಚೆನ್ನಾಗಿ ಹತ್ತಿ ಮತ್ತೆ ಇದೆಲ್ಲ ಮರ ಇದೆ. ಸಿಲ್ವರ್ ಸ್ವಲ್ಪ ಅದು ಕಾಫಿಗೆ ಎಫೆಕ್ಟ್ ಅನ್ಸುತ್ತೆ. ಹಾಲ್ವಣನು ಚೆನ್ನಾಗಿದೆ ಅಂತ ಹೇಳ್ತೀರಿ? ಗಿಡಗಳು ಬೆಳೆದಂಗಲ್ಲ ಬೆಳೆದಂಗಲ್ಲ, ತಾವ್ ಹೇಳಿದಂಗ ಆಳಕ್ಕೆ ಬೇರ್ ಬಿಟ್ಟು ಬೆಳೀತವೆ, ಮತ್ತೆ ಸ್ವಲ್ಪ ಪೋಷಕಾಂಶಗಳ ವ್ಯತ್ಯಾಸ ಆದ್ರೂ ತಡ್ಕೊಳ್ತವೆ. ಚರಂಡಿನ ಹಾಕಿದ್ರೆ ಅದು ಆಗತ್ತೆ ಅಂತ ನನ್ನ ಒಂದು ಅನುಭವ. ಹೌದು, ಆಳವಾಗಿ ಬೇರು ಆಲ್ಟರ್ನೇಟ್ ಹೋಗ್ಲೇಬೇಕಲ್ವಾ, ಅಡ್ಡ ಇಲ್ಲ ಅಂದ್ರೆ ಹೋಗ್ಲೇಬೇಕಲ್ವಾ. ಹೌದು, ಮತ್ತೆ ಮರಗಳು ಬೆಳೆದಂಗಲ್ಲ ಸಾಕಷ್ಟು ಸಾವಯವ ಪದಾರ್ಥ ಮಣ್ಣಿಗೆ ಸೇರ್ತಾ ಇರತ್ತೆ ಅಲ್ವಾ? ಸೇರ್ತಾ ಇರತ್ತೆ. ಹೌದು, ಕಾಫಿ ಕಾಳುಮೆಣಸು ಎರಡು ಪ್ರಮುಖವಾದ ಬೆಳೆಗಳು. ಮತ್ತೆ ಒಳಗಡೆ ಏನಾದ್ರೂ ಬಾಳೆ ಅದ ಇದಂತ ಹಾಕೊಳ್ತೀರಾ? ಇಲ್ಲ ಸರ್, ಕಿತ್ಲೆ ಹಾಕ್ತಾ ಇದೆ, ಅದು ಬೇವು ಬಂದು ಹೋಗುತ್ತೆ. ಸ್ಪ್ರೇ ಮಾಡಿದ್ರು ಕೂಡ ಕಿತ್ಲೆ ಫಸಲು ಬರ್ತಿಲ್ಲ, ಮೊದ್ಲೆಲ್ಲ ಬರ್ತಾ ಇತ್ತು. ಈಗ ಒಂದು 15 ಇಯರ್ಸ್ ಬ್ಯಾಕ್ ಒಳ್ಳೆ ಕಿತ್ಲೆ ಇತ್ತು, ಇವಾಗ ಏನ್ ಪ್ರಯತ್ನ ಪಟ್ರು ಕೂಡ ನಮ್ಮ ಏರಿಯಾದಲ್ಲಿ ಬರ್ತಾ ಇಲ್ಲ. ಹೌದಾ? ಮೊದ್ಲು ಸ್ವಲ್ಪ ವೆನಿಲಾ ಮಾಡಿದ್ದೆ, ಮಧ್ಯೆ ಅದಕ್ಕೆ ಬೆಲೆ ಇಲ್ಲದೆ ಅದನ್ನ ಬಿಟ್ಟಿದ್ದಾಯ್ತು. ಲಾಸ್ಟ್ ಇಯರ್ 150 ಏಲಕ್ಕಿ ಗಿಡ ಹಾಕಿದ್ದೀನಿ, ಈ ವರ್ಷ ಒಂದು 5-6 ಕೆಜಿ ಏಲಕ್ಕಿ ಆಗ್ಬಹುದು, ಈಗ ಬರ್ತಾ ಇದೆ. ಕಿತ್ತಳೆ ಎಷ್ಟು ಗಿಡಗಳನ್ನ ಈ ಹಿಂದೆ ಬೆಳೀತಾ ಇದ್ರಿ, ಮತ್ತೆ ಎಷ್ಟು ಗಿಡಗಳನ್ನ ಹಾಕಿದ್ರಿ? ಸರ್ ಕಿತ್ತಳೆ ನಾನು ಡಿವೈಡ್ ಆಗ್ಬೇಕಾದ್ರೆ ನಮ್ ತಂದೆದು ಹಳೆ ಗಿಡ ಇದೆ, ಅದು ಡಿವೈಡ್ ಆಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಆಗಿ ಬಂದಿತ್ತು ನಮ್ ಪಾಲಿಗೆ, ಎಲ್ಲ ಪಾಲಿಗೂ. 6 ಇಯರ್ಸ್ ಬ್ಯಾಕ್ ಒಂದು 100 ಗಿಡ ಹಾಕಿದ್ದೆ, ಅದ್ರ ಒಂದು ಕೂಡ ಕಾಯಿನೇ ನನ್ನ ಕುಯ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಅರಿಶಿನ ಬರುತ್ತೆ. 1% ಬೋರ್ಡನ್ನು ಸ್ಪ್ರೇ ಮಾಡ್ತೀನಿ ಅದಕ್ಕೆ, ಮತ್ತೆ ಕಾಫಿ ಸ್ಪ್ರೇ ಮಾಡ್ಬೇಕಾದ್ರೆ ಸುಮ್ನೆ ಅದಕ್ಕೂ ಸ್ಪ್ರೇ ಮಾಡ್ತೀನಿ, ಬಟ್ ಏನಾದ್ರೂ ನಿಲ್ತಾನೆ ಇಲ್ಲ, ಅದೆಲ್ಲ ಒಣಗ್ತಾ ಇದೆ. ಬೇವು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಡೆ. ಮತ್ತು ಸಪೋಟ ಮರ ಇದೆ, ಅದೇನು ವ್ಯಾಪಾರಕ್ಕಿಲ್ಲ, ಕಾಯಿ ಬಂದಾಗ ಆಳು ಅಥವಾ ರಿಲೇಷನ್ ಬಂದ್ರೆ ಅವ್ರು ತಗೊಂಡು ಹೋಗ್ತಾರೆ. ಗದ್ದೆಯನ್ನು ಬೆಳೀತಾ ಇಲ್ಲ ಅಲ್ವಾ? ಗದ್ದೆ ಸರ್ ಅದು 2 ವರ್ಷದ ಹಿಂದೆ ತನಕ ಬೆಳೀತಾ ಇದ್ದೆ. ಅದು ಕೊಡಗಲ್ಲಿ ಬರುತ್ತೆ, ಹೇಮಾವತಿ ಹಿನ್ನೀರಿಗೆ ಬರುತ್ತೆ, ಆ ಟಚಿಂಗ್ ನಮ್ದೇ ಲಾಸ್ಟ್ ಇದು. ಲಾಸ್ಟ್ ಇಯರ್ ಅಡಿಕೆ ಪ್ಲಾಂಟ್ ಮಾಡಿದ್ದೀನಿ ಸರ್, ಅದು 9x9ಗೆ. ಅಲ್ಲಿ ಇದೇ ತುಂಬಾ ದೂರ ಸಮಸ್ಯೆ, ಎತ್ತುಗಳು ಇಲ್ಲ, ಮೊದ್ಲೆಲ್ಲ ಎತ್ತುಗಳೆಲ್ಲ ಇತ್ತು ಜಾಸ್ತಿ ಇದ್ದಾಗ, ಗದ್ದೆ ಎಲ್ಲ ಮುಳುಗಡೆ ಆದ್ಮೇಲೆ ಮತ್ತೆ ಸಮಸ್ಯೆ ಆಗಿರೋದ್ರಿಂದ 4 ವರ್ಷ ಯಾರಿಗೂ ಬೇರೆಯವ್ರಿಗೆ ಕೊಟ್ಟೆ ನೋಡಿದೆ ಇದನ್ನು ಗುತ್ತಿಗೆ ಅಂತ ಹೇಳಿ. ಬಟ್ ಅದು ಒಳ್ಳೆ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅವರು. 2 ಇಯರ್ಸ್ ನಾನ್ ಮಾಡಿ ನೋಡಿದೆ, ಸ್ವಲ್ಪ ಕಷ್ಟ ಅನಿಸ್ತು ಅಲ್ಲಿಂದ ಬಂದು ಮಾಡೋದೆಲ್ಲ. ಲಾಸ್ಟ್ ಇಯರ್ ಅಡಿಕೆ ಪ್ಲಾಂಟ್. ಅದೇ ಯಾಕೋ ನಿಮಗೆ ಬೇರೆ ಬೆಳೆಗಳು ಹಿಡಿತಲ್ಲ, ಕಾಫಿ ಕಾಳುಮೆಣಸು ಚೆನ್ನಾಗಿ ಒಲ್ದಿದಾವೆ ಅಲ್ವಾ? ಖಂಡಿತ ಖಂಡಿತ. ಏನ್ ಅನ್ಕೊಂಡಿದ್ರಿ ಓದುವಾಗ? ಓದುವಾಗ ಗುರಿ ಏನು ಇರ್ಲಿಲ್ಲ, ಆದ್ರೂ ಅದೇ ಏನೋ ಮಧ್ಯೆ ಬ್ರೇಕ್ ಆಯ್ತು, ನೀವ್ ಹೇಳ್ದಾಗೆ ಭೂಮಿ ತಾಯಿ ತರಿಸ್ಕೊಂಡ್ಲು. ಚೆನ್ನಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ, ಉತ್ತಮವಾಗಿ ಬೆಳೆದಿದ್ರಿ ಅಲ್ವಾ? ಖಂಡಿತ ಸರ್. ಮತ್ತೆ ಅದೇ 7 ಇಯರ್ಸ್ ಬ್ಯಾಕ್ ಅಲ್ಲಿ ನಾನು ತೋಟದಲ್ಲಿ ಇದ್ದಾಗ 9 ಗಂಟೆ ತಿಂಡಿ ತನಕ ಈಗ ಏನು ಲೇಬರ್ ಕೆಲಸ ಮಾಡ್ತಾರೆ ಆ ಕೆಲಸ ನಾನು ಮಾಡಿ ಬರ್ತಿತ್ತು. ಎಷ್ಟು ವಯಸ್ಸು ತಮ್ದು ರಣಕಣ? ಸರ್ ನನಗೀಗ 63 ವರ್ಷ ಮುಗ್ದೋಯ್ ಸರ್, 1958 ಡೇಟ್ ಆಫ್ ಬರ್ತ್. ಓಹೋ, ಹೇಗಿದೆ ತಮ್ಮ ಆರೋಗ್ಯ ಎಲ್ಲ? ಆರೋಗ್ಯ ಇದೆ ಸರ್, ಜೊತೆಗೆ ಗೊತ್ತಲ್ಲ ಶುಗರ್ BP ಇದೆ, ಅದ್ರ ಜೊತೆ ನಾವು ಹೋಗ್ತಾ ಇದೀವಿ. ಹೌದು, ಅವೆಲ್ಲ ಒಂಥರ ಗೆಳೆಯರಿದ್ದಂಗೆ, ಗೆಳೆತನನೇ ಆಗಿದೆ. ನಿಜ ನಿಜ ನಿಜ. ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾ ಇದೀವಿ, ಬಟ್ ಏನ್ ಮಾಡಕ್ ಆಗಲ್ಲ, ಅದ್ರ ಜೊತೆ ಹೋಗ್ಬೇಕು ನಾವು. ನಿಜ ನಿಜ ನಿಜ. ಹಗಲು ರಾತ್ರಿ ಇದ್ದಾಗೆ. ಹೌದು ಹೌದು. ಬೇಸಾಯದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದ್ರಿ, ಕಾಫಿಯನ್ನ ಕಾಳುಮೆಣಸನ್ನ ಉತ್ತಮವಾಗಿ ಪೋಷಣೆ ಮಾಡ್ತದ್ರಿ, ನಿಮ್ದೇ ಆದ ಮಾರ್ಗಗಳನ್ನ ಅನುಸರಿಸಿದ್ರಿ, ಒಳ್ಳೇದಾಗ್ಲಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನ ಚೆನ್ನಾಗಿ ಹಂಚಿಕೊಂಡವರು ಸೋಮರ್ಪೇಟೆ ತಾಲೂಕು ಕೊಡ್ಲಿಪೇಟೆ ಗ್ರಾಮದ KK ರೇಣುಕಾ ಅವರು. ನೋಡಿ, ತಂದೆಯಿಂದ ಸಿಕ್ಕ 7 ಎಕರೆ ಜಮೀನಿನಿಂದ ಈಗ 21 ಎಕರೆ ತೋಟ ಮಾಡಿಕೊಂಡಿದ್ದಾರೆ, ಪರಿಶ್ರಮ ಹಾಕಿ ಬೆಳವಣಿಗೆ ಆಗಿದ್ದಾರೆ.

ಕೇಳಿದರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ 10ನೇ ವರ್ಷದ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪೇಟೆನ ಕೊಡಗುಗೌಡ ಸಮಾಜದಲ್ಲಿ ನಡೆದಿದೆ. ಈ ಜಂಬರನ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡುವೆ. ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಸಚಿವರಾದ ಎಸ್ ಅಂಗಾರಾವು ಆಶಯ ಮಾತುಗಳನ್ನ ಆಡುವೆ. ಈ ಜಂಬರಲ್ಲಿ ಅರೆಭಾಷೆ ಡಿಜಿಟಲ್ ಪುಸ್ತಕಗಳ ಬಿಡುಗಡೆ, ಸಾಕ್ಷ್ಯಚಿತ್ರಗಳ ಬಿಡುಗಡೆ, ಅರೆಭಾಷೆ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದ ಸಿಡಿ ಬಿಡುಗಡೆ, ವಾದ್ಯ ಪರಿಕರಗಳನ್ನ ಹಂಚುದು, ಕತೆ ಕವಿತೆ, ಲಲಿತ ಪ್ರಬಂಧ ಪೈಪೋಟಿಲಿ ಗೆದ್ದೋಕೆ ಇನಾಮು ಕೊಡದು ಸೇರಿದಂಗೆ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳು ನಡೆದಿದೆ. ಮುಖ್ಯ ನೆಂಟರಾಗಿ ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಅಪ್ಪಚುರಂಜನ್, ಎಂಪಿ ಸುನಿಲ್ ಸುಬ್ರಹ್ಮಣ್ಯ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಮಡಿಕೇರಿ ತಾಲೂಕಿನ ಅವಂದೂರು ಗ್ರಾಮದಲ್ಲಿ ಕುಡಿಯುವ ನೀರು ಯೋಜನೆಗೆ ಶಾಸಕರಾದ ಕೆಜಿ ಬೋಪಯ್ಯ ಅವರು ಇಂದು ಗುದ್ದಲಿ ಪೂಜೆ ಮಾಡಿದ್ರು. ಅವಂದೂರು ಗ್ರಾಮದಲ್ಲಿ ಸುಮಾರು 1.23 ಕೋಟಿ ರೂಪಾಯಿ ಖರ್ಚಿನ ಕುಡಿಯುವ ನೀರು ಯೋಜನೆ ಕೆಲಸಕ್ಕೆ ಚಾಲನೆ ನೀಡಿ ಮಾತಾಡಿ, ಸರ್ಕಾರ ಪ್ರತಿ ಗ್ರಾಮಕ್ಕೆ ಕುಡಿಯುವ ನೀರು ಯೋಜನೆ ಮಾಡಿಕೊಡಿಕೆ ಈ ಯೋಜನೆನ ತಂದಳು, ಈ ದಿಸೆಯಲ್ಲಿ ಈ ಅವಕಾಶನ ಪ್ರತಿ ಗ್ರಾಮದವೂ ಸದುಪಯೋಗ ಪಡಿಸಿಕೊಳ್ಳಕೂತ ಹೇಳ್ದು. ಸರ್ಕಾರ 10 ಹಲವು ಕಾರ್ಯಕ್ರಮಕ್ಕೆ ಅನುದಾನ ಕೊಡ್ತಾ ಉಟ್ಟು ಸಮಸ್ಯೆಗಳಿದ್ದರೆ ತಮ್ಮ ಗಮನಕ್ಕೆ ತರೋಕೂತ ಸಾರ್ವಜನಿಕರಲ್ಲಿ ಕೇಳಿಕೊಂಡು. ರಾಷ್ಟೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಇದೇ ತಿಂಗಳ ತಾರೀಕು 29ರಂದು ಸರ್ಕಾರದ ಆದೇಶದಂಗೆ ಸರಳಾಗಿ ಆಚರಿಸ್ತಾ ಇದ್ದು, ಈ ಪ್ರಯುಕ್ತ ಕೊಡಗು ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನಿಸ್, ಸ್ಕಾಶ್ ಮತ್ತು ಹಾಕಿ ಆಟ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆನ ಒಳ ಆಟಾಂಗಣ ಮತ್ತು ಪೊನ್ನಂಪೇಟೆ ಹಾಕಿ ಟರ್ಫ್ಲಿ ಏರ್ಪಡಿಸಿದಳು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ, ಮಡಿಕೇರಿ ನೆಹರು ಯುವ ಕೇಂದ್ರ, ತಾಳತ್ಮನೆ ಮತ್ತು ನೇತಾಜಿ ಯುವಕ ಮತ್ತು ಯುವತಿ ಮಂಡಳಿ ಇವರ ಕೂಡುಕುಟ್ಟಲಿ ನಾಳೆ ಹೊತ್ತಾರೆ 9:30 ಗಂಟೆಯಿಂದ 11:30 ಗಂಟೆ ಮುಟ್ಟ ನಾಯಿಗಳಿಗೆ ಪುಕ್ಸಟೆ ರೇಬಿಸ್ ನಿರೋಧಕ ಲಸಿಕಾ ಶಿಬಿರ ಮತ್ತು ಮಾಹಿತಿ ಕಾರ್ಯಾಗಾರ ನಡೆದಿದೆ. ಹಾಗೆ ಇದೇ ತಿಂಗಳ ತಾರೀಕು 30ರಂದು ಪೊನ್ನಂಪೇಟೆ ಪಶು ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಳು. ಸಾರ್ವಜನಿಕರು ನಾಯಿಗಳಿಗೆ ತಪ್ಪದೇ ಲಸಿಕೆ ಹಾಕಿಸಿ ಸಹಕರಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗಿನ ಪೊನ್ನಂಪೇಟೆಯಲ್ಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೇ ಶನಿವಾರ ಮತ್ತು ಆದಿತ್ಯವಾರ ಕೊಡಗಿನ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವ ಸಿಇಟಿ ಪರೀಕ್ಷೆಗೆ ವಿದ್ಯಾರ್ಥಿಗಳ ಬಾಕಿಯ ಅನುಕೂಲ ಆಗುವಂಗೆ ಬಸ್ಸಿನ ವ್ಯವಸ್ಥೆ ಮಾಡಿದಳು. ಸಿಐಟಿ ಕಾಲೇಜು 1ನೇ ಬಸ್ ಶನಿವಾರ ಹೊತ್ತಾರೆ 6:30 ಗಂಟೆಗೆ ಸಿಐಟಿ ಕ್ಯಾಂಪಸ್ನಿಂದ ಹೊರಟು ಪಿರಿಯಪಟ್ಟಣ ತಲುಪಿ ಅಲ್ಲಿಂದ 7:30 ಗಂಟೆಗೆ ಪಿರಿಯಪಟ್ಟಣದಿಂದ ಹೊರಟು 8 ಗಂಟೆಗೆ ಕುಶಾಲನಗರಕ್ಕೆ ಬಂದಿದೆ. ಕುಶಾಲನಗರದಿಂದ 8 ಕಾಲಕ್ಕೆ ಹೊರಟು ಸೋಮರ್ಪೇಟೆ ಸಿಇಟಿ ಪರೀಕ್ಷಾ ಕೇಂದ್ರಕ್ಕೆ 9 ಗಂಟೆಗೆ ತಲುಪಿದೆ. ಅಂದೇ ಹಿಂಬತ್ತು ವಾಪಸ್ ಅದೇ ಮಾರ್ಗಲ್ಲಿ ಸೋಮರ್ಪೇಟೆಯಿಂದ ಸಿಐಟಿ ಕ್ಯಾಂಪಸ್ ತಲುಪಿದೆ. 2ನೇ ಬಸ್ ವಿರಾಜಪೇಟೆಯಿಂದ 7:30ಕ್ಕೆ ಮಡಿಕೇರಿ ಪರೀಕ್ಷಾ ಕೇಂದ್ರಕ್ಕೆ ಹೊರಟು 9 ಗಂಟೆಗೆ ತಲುಪಿದೆ. ಈ ಸಮಯದಲ್ಲಿ ಮಡಿಕೇರಿಯಲ್ಲಿ ಪರೀಕ್ಷೆ ಬರೆಯುವ ವಿರಾಜಪೇಟೆಯಿಂದ ಮೂರ್ನಾಡು ಮಾರ್ಗದಲ್ಲಿ ಬರುವ ಎಲ್ಲಾ ವಿದ್ಯಾರ್ಥಿಗಳ ಈ ಬಸ್ ವ್ಯವಸ್ಥೆಯನ್ನು ಬಳಸಿಕೊಳ್ಳಕ್ಕೆ 3ನೇ ಬಸ್ ಕುಟ್ಟಂದ ಹೊರಟು ಕಾನೂರು ಜಂಕ್ಷನ್ ಬಂದು ಕಾನೂರಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಗೋಣಿಕೊಪ್ಪ ವಿರಾಜಪೇಟೆ ಮಾರ್ಗದಲ್ಲಿ ಬಂದಿದೆ. ಹೆಚ್ಚಿನ ಮಾಹಿತಿಗೆ ಸಿಐಟಿನ ಸಹಾಯವಾಣಿ ಸಂಖ್ಯೆನ ಸಂಪರ್ಕಿಸಕ್ಕೆ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರಾವು ನಾಳೆ ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟವೆ. ಇವು ನಾಳೆ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಕೆಳಗಿನಗೌಡ ಸಮಾಜದಲ್ಲಿ ನಡೆಯುವ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ 10ನೇ ವರ್ಷದ ಸಂಭ್ರಮದ ಜಂಬರನ ಉದ್ಘಾಟನೆ ಮಾಡುವೆ. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಕಗ್ಗೋಡ್ಲು ಪ್ರಗತಿಪರ ರೈತ ಮಂದ್ರೀರ ತೇಜಸ್ ನಾಣಯ್ಯ ಅವರ ಕಚೇರಿಗೆ ಭೇಟಿ ಕೊಟ್ಟವೆ. ಹಾಗೆ ಗುಡ್ಡೆ ಹೊಸರು ಫಾರ್ಮ್ ಏರ್ ರೆಸಾರ್ಟ್ಲಿ ಇಲಾಖಾ ಅಧಿಕಾರಿಗಳೊಟ್ಟಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸುವೆ. ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವೆ ಅಂತ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತು. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್ ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ ಮೈಸೂರು. ಕಂಡೀಷನ್ಸ್ ಅಪ್ಲೈ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಮ್ ಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮಿಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 3 ವರ್ಷದ ಡಿಪ್ಲೊಮೊ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950753. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. KVG ಇಂಜಿನಿಯರಿಂಗ್ ಕಾಲೇಜ್, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್, ಎಂಟೆಕ್ ಮತ್ತು MBA ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಪರಿಣಾಮಕಾರಿ ಬೋಧನೆ, ಅತ್ಯಾಧುನಿಕ ತಂತ್ರಜ್ಞಾನ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-23-1141, ಮೊಬೈಲ್ 9742178252 ಅಥವಾ 9448725573. ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ, ಮಡಿಕೇರಿಯ ಕಾಲೇಜ್ ರೋಡ್, ಕದಂಬ ಬಿಲ್ಡಿಂಗ್ ನಲ್ಲಿ. ಫ್ರೆಶ್ ಮೀಟ್, ಗುಣಮಟ್ಟದ ಕೋಳಿ ಹಾಗೂ ಹಂದಿ ಮಾಂಸ, ಫೋರ್ ಕೈಂಡ್ ಚಿಕನ್ ಸಾಸೇಜಸ್ ಹಾಗೂ ಡ್ರೈ ಪೋರ್ಕ್ ದೊರೆಯುತ್ತದೆ. ಸಮಾರಂಭಗಳಿಗೆ ರಿಯಾಯಿತಿ ದರ. ಸಂಪರ್ಕಿಸಿ ಅಜಿತ್ ಚಿನ್ನಪ್ಪ, 9686-96-8858. ಫ್ರೆಶ್ ಮೀಟ್, ಕಾಲೇಜ್ ರೋಡ್ ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಮಡಿಕೇರಿಯ ಮೋರ್ ಸೂಪರ್ ಮಾರ್ಕೆಟ್ ನಲ್ಲಿ ರೀಲಾಂಚ್ ಪ್ರಯುಕ್ತ ಅದ್ಭುತ ಆಫರ್ಗಳು. 1999 ರೂಪಾಯಿಯ ಖರೀದಿಗೆ 2 ಕಂಟೈನರ್ ಕೇವಲ 15 ರೂಪಾಯಿಗೆ ಮತ್ತು 200 ರೂಪಾಯಿಯ ಓಚರ್. 3999 ರೂಪಾಯಿ ಖರೀದಿಗೆ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ 49 ರೂಪಾಯಿಗೆ ಮತ್ತು 200 ರೂಪಾಯಿಯ ಓಚರ್. 499 ರೂಪಾಯಿ ಖರೀದಿಗೆ 1 ಕೆಜಿ ಸಕ್ಕರೆ ಕೇವಲ 3 ರೂಪಾಯಿಗೆ. ಈ ಆಫರ್ August 27 ಸ್ಟಾಕ್ ಮುಗಿಯುವವರೆಗೆ ಮಾತ್ರ. ವಾಣಿಜ್ಯ ಜಾಹೀರಾತು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಯೋಜನೆಯ ಅಡಿಲು ಮಡಿಕೇರಿ ತಾಲೂಕರ ಆವಂದೂರು ಗ್ರಾಮತ್ ಕುಡಿಪ ನೀರು ಯೋಜನೆಗೆ ಶಾಸಕ ಕೆಜಿ ಬೋಪಯ್ಯ ಇಂದು ಗುದ್ದಲಿ ಪೂಜೆ ನಡೆಸಿ. ಸುಮಾರು 1.23 ಕೋಟಿ ರೂಪಾಯಿ ಖರ್ಚು ನಡೆಸುವ ಈ ಕಾಮಗಾರಿಗೆ ಮೊಳೆಯಿಟ್ಟು ತಕ್ಕ ಪರಂದ ಶಾಸಕಾಂಗ ಎಲ್ಲಾ ಗ್ರಾಮತ್ತು ಶಾಶ್ವತಾನ ಕುಡಿಪ ನೀರನ್ನು ಪೂರೈಸಿಡುವ ಉದ್ದೇಶದ ಸರ್ಕಾರ ಅನುಷ್ಠಾನಕ್ಕೆ ಕೊಂಡ ಬಂದ ಜಲಜೀವನ್ ಮಿಷನ್ ಯೋಜನೆಯ ಪ್ರಯೋಜನ ಎಲ್ಲಾ ಗ್ರಾಮಕಾರರು ಪಡೆದವನಕ್ಕೆ ಆಂಡು ಎಂದು ಎಣ್ಣಿತು. ಜಿಲ್ಲಾರ ಬೋರೆ ಬೋರೆ ಅಭಿವೃದ್ಧಿ ಯೋಜನೆಗೆ ಕೇಂದ್ರ ಸರ್ಕಾರ 300 ಕೋಟಿಗೂ ಅಧಿಕ ಅನುದಾನ ಬಿಡುಗಡೆ ಮಾಡಿತು. ರೋಡ್, ಕುಡಿಪ ನೀರು, ವಿದ್ಯುತ್ ಕೂಡನಕ್ಕೆ ಮೂಲಭೂತ ಸೌಲಭ್ಯದಂತ ಅಭಿವೃದ್ಧಿ ಕಾಮಗಾರಿಗೆ ಈ ಅನುದಾನ ಚಾಯೋಡೆ ಬಳಸಿಕೊಂಡಕ ಇನ್ನು ಅಧಿಯಾನ ಅನುದಾನ ಸರ್ಕಾರ ತಪ್ಪ ಎಂದು ಅರಿಚಿಟ್ಟಿತು. ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಂದ್ರಾವತಿ ಕೂಡನಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜಿತು. ಮೀನುಗಾರಿಕೆ ಬಂದರು ಕುಡ್ನನಕ್ಕೆ ಒಳನಾಡು ಜಲಸಾರಿಗೆ ಸಚಿವಗಳನ್ನ ಎಸ್ ಅಂಗಾರ ನಾಳೆ ಜಿಲ್ಲೆಗೆ ಬಪ್ಪ. ನಾಳೆ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ದಶವರ್ಷ ಕಾರ್ಯಕ್ರಮ ಕೂಡ್ನನೆಕೆ ಜಿಲ್ಲೆ ನರ್ಪ ಬೋರೆ ಬೋರೆ ಕಾರ್ಯಕ್ರಮದ ಕೂಡಿಯಾಡುವ ಸಚಿವಂಗ ಬೈಯಂಜ ಇಲಾಖೆಯ ಅಧಿಕಾರಿಯಡ ಕೂಡ ಗುಡ್ಡೆ ಹೊಸೂರ್ಲುಳ್ಳ ಖಾಸಗಿ ರೆಸಾರ್ಟ್ಲು ಪ್ರಗತಿ ಪರಿಶೀಲನಾ ಸಭೆ ನಡೆಸುವ. ಸಮಾಜ ಕಲ್ಯಾಣ